ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಪೆಸಿಫಿಕ್ ಮಹಾಸಾಗರ ಯಾವ ಕಡೆ ಅದ್ರಿ? ನಮ್ಮ ದೇಶದ ಪೂರ್ವದ ಕಡೆ ಅದ, ಅಂದ್ರೆ ದಕ್ಷಿಣ ಅಮೆರಿಕಾದ ಪಶ್ಚಿಮದ ಕಡೆ ಅನ್ಬಹುದು, ಅಥವಾ ನಮ್ಮ ದೇಶದ ಪೂರ್ವದ ಕಡೆ ಇರ್ತದ. ಆ ಪೂರ್ವದ ದಿಕ್ಕಿನಿಂದ ಪೆಸಿಫಿಕ್ ಸಾಗರ ಏನ್ ಕಾಯ್ತೈತಿ, ಆ ಕಾಯುವಂತ ನೀರೇನಿರ್ತದ, ಅದು ಟ್ರೇಡ್ ವಿಂಡ್ಸ್ ವಾಣಿಜ್ಯ ಮಾರುತಗಳು ಏನಿದೆ ಅವುಗಳು ಅವನ್ನ ಸಾಗಿಸ್ಕೊಂತ ಹಿಂದೂ ಮಹಾಸಾಗರದ ಕಡೆ ಬರ್ತಾವ್ರಿ. ಅಂದ್ರೆ ಅವು ಹಿಂದೂ ಮಹಾಸಾಗರಕ್ಕೆ ಬಂದು ಅಂತಂದ್ರ ನಮ್ಮ ಹಿಂದೂ ಮಹಾಸಾಗರದೊಳಗೆ ಸೇರಿ ಅಲ್ಲೇ ನಮ್ಮ ಹಿಂದೂ ಮಹಾಸಾಗರದ ಮೇಲೆ ಹೆಚ್ಚು ಮೋಡಗಳಾಗುವ ರೀತಿಯೊಳಗೆ ಕಾರಣ ಆಗಿ ನಮ್ಮ ದೇಶದೊಳಗೆ ಚಲೋ ಮಳೆ ಆಗಲಿಕ್ಕೆ ಕಾರಣೀಭೂತಾಗ್ತವೆ. ಹಿಂಗ ಪೆಸಿಫಿಕ್ ಮಹಾಸಾಗರದಿಂದ ಏನು ಗಾಳಿ ಕಾಯ್ದಂತ ನೀರನ್ನ ಅಥವಾ ಮೋಡಗಳನ್ನ ತಗೊಂಡು ಬಂದು ನಮ್ಮ ದೇಶದ ಕಡೆ ಸಾಗಿಸ್ತಲ್ಲ, ಇದನ್ನ ಎಲ್ ನಿನಾ ಅಂತ ಹೇಳ್ತೀವಿ. ಅಂದ್ರೆ ಎಲ್ ನಿನಾದಿಂದ ನಮ್ಮ ದೇಶದ ಮೇಲೆ ಚಲೋ ಮಳೆ ಆಕೈತಿ ಅಂತ ತಿಳ್ಕೊಬೇಕು. ಇನ್ನು ಎಲ್ ನೀನು ಅಂದ್ರೆ ಇದು ತದ್ವಿರುದ್ಧ, ಅಂದ್ರೆ ಇವೇನು ಟ್ರೇಡ್ ವಿಂಡ್ ಅಂತ ಹೇಳಿದೆ, ಪೂರ್ವ ಭಾಗದಿಂದ ಅಂದ್ರೆ ಪೆಸಿಫಿಕ್ ಮಹಾಸಾಗರದ ಪೂರ್ವದಿಂದ ಪಶ್ಚಿಮಕ್ಕೆ ಏನು ಬರಬೇಕಂತ ಗಾಳಿಗಳು. ನಮಸ್ಕಾರ ಡಾಕ್ಟರ್ ಐಎಸ್ ಕಟ್ಟಿಗೆ. ಕಾರಣ ಅಲ್ಲಿಂದನೂ ಅವು ಬಿಸಿನೀರು ಬಂದು ಇನ್ನೂ ಹೆಚ್ಚು ಕಾಯ್ದು ಇನ್ನೂ ಹೆಚ್ಚು ಮೋಡ ಆಗಿ ಭಯಂಕರ ಅತಿವೃಷ್ಟಿ ಆಗ್ತದೆ ನೋಡ್ರಿ. 2020 ಕೊಡ್ರಿ ನೀವು, ಸಿಕ್ಕಾಪಟ್ಟೆ ಆಯ್ತು. 2019 ತಗೊಳ್ರಿ, ಸಿಕ್ಕಾಪಟ್ಟೆ ಆಯ್ತು. ಇವು ಕಾರಣ ನಮ್ಮಲ್ಲಿ IOD ಅಂತ ಆಗಲಿ ಹೇಳಿದ್ನಲ್ಲ, IOD ಧನಾತ್ಮಕ ಸೂಚ್ಯಂಕ ಮತ್ತು ಎಲ್ಲಿನ ಇಫೆಕ್ಟ್ ಎರಡೂ ಸೇರಿಕೊಂಡು ಹೆಚ್ಚು ಮಳೆ ಆಗುವಂತಹ ಸಾಧ್ಯತೆಗಳಾಗಿ ಆ ರೀತಿ ಆಗಿದೆ. ಅದಷ್ಟೇ ಅಲ್ರಿ, 2020 ನಿಮ್ಗೆ ಗೊತ್ತಿರಬೇಕು ಲೋಕಸ್ಟ್ ಹಾವಳಿ ಅಂತೇಳಿ ಕೇಳಿರ್ಬೋದು ನೀವು. ದಕ್ಷಿಣ ಆಫ್ರಿಕಾದ ಮರುಭೂಮಿಯೊಳಗ ಈ ಮಳೆ ಹೆಚ್ಚಾಗಿ, ಆ ಮರುಭೂಮಿಯೊಳಗ ತೇವಾಂಶ ಹೆಚ್ಚಾಗಿ, ಆ ಭೂಮಿಯೊಳಗಿರ್ತಕ್ಕಂತ ಲೋಕಸ್ಟ್ಗಳ ಪ್ರಮಾಣ ಹೆಚ್ಚಾಗಿ ಅವು ಜಾಸ್ತಿ ಪ್ರಮಾಣದಲ್ಲಿ ಅಭಿವೃದ್ಧಿಗೊಂಡು ಜಗತ್ತಿನ ಹಲವಾರು ದೇಶಗಳಿಗೆ ಅಲ್ಲಿಂದ ಹೋಗಿ ನಮ್ಮ ದೇಶಕ್ಕೂ ಬಂದು ಸಾಕಷ್ಟು ಬೆಳೆ ಹಾನಿ ಮಾಡಿದವು. ಅನಿಯಮ ಬದ್ಧತೆಯಿಂದ ಏನಾದರೂ ಹೆಚ್ಚು ಕಡಿಮೆ ಆಗಲಿಕ್ಕಿದ್ರೆ ಹಿಂಗ ಆಗುವಂತ ಸಾಧ್ಯತೆಗಳಿರ್ತಾವ ನೋಡ್ರಿ. ಇನ್ನು IOD ಎಲ್ ನೀನು ನಿಸರ್ಗದ ನಿರ್ಮಾಣದೊಂದಿಗಿನ ಸ್ವಾಭಾವಿಕ ಕ್ರಿಯೆಗಳು ಅನಿಸಿದ್ರು ಕೂಡ ಈ ಕ್ರಿಯೆಗಳಲ್ಲಿ ಅನಿಯಮಿತತೆ ಕಂಡುಬಂದು ನಮ್ಮ ದೇಶದ ಮಾನ್ಸೂನ್ ಏನದ ಅಲ್ರಿ, ಯಾಕೆ ತೊಂದರೆ ಆಗ್ತದ ಅಂತೀರಿ? ಇದನ್ನು ನಾವು ಎಲ್ಲರೂ ಗಮನವಿಟ್ಟು ಕೇಳಬೇಕಾಗಿದೆ, ತಿಳ್ಕೊಬೇಕಾಗಿದೆ. ಎಲ್ ನಿನ ಎಫೆಕ್ಟ್ ಒಂದ್ಸಲ ಆದ್ರೆ ಎಲ್ ನಿನ ಎಫೆಕ್ಟ್ ಹಿಂಗ್ ಆಗುದು, ಒಮ್ಮೆ ಅತಿವೃಷ್ಟಿ ಆಗುದು, ಒಮ್ಮೆ ಅನಾವೃಷ್ಟಿ ಆಗುದು. ಯಾಕೆ ಆಗ್ಲಿಕ್ಕಂದ್ರೆ, ಏನು ಸೂರ್ಯನ ಒಂದು ನಿಯಮಬದ್ಧ ಸ್ವಾಭಾವಿಕವಾಗಿ ಕಾಯುವಿಕೆ ಪ್ರಮಾಣ ಇತ್ತು, ನೀರು ಮತ್ತು ಭೂಮಿ ಕಾಯುವಿಕೆಯ ಪ್ರಮಾಣ ಏನಿತ್ತಲ್ಲ, ಅದು ಆ ನಿಯಮಬದ್ಧ ಆಗಿ ಕಾಯ್ದು ತಪ್ಪಿಬಿಟ್ಟೈತಿ. ಯಾಕೆ ತಪ್ಪಿತ್ತು ಅಂತಂದ್ರೆ, ನಾವು ಹಸಿರುಮನೆ ಇಫೆಕ್ಟ್ ಅಂತ ಏನು ಹೇಳ್ತೀವಲ್ಲ, ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಹೇಳ್ತೀವಲ್ಲ, ಕೈಗಾರಿಕೆಗಳ ಮುಖಾಂತರ ಇರಬಹುದು ಅಥವಾ ನಾವು ಕೃಷಿಯಿಂದನ ಇರಬಹುದು, ಕಾರ್ಬನ್ ಡೈಆಕ್ಸೈಡು ಮೀಥೇನ್ ಅನ್ನುವಂಥ ಗ್ಯಾಸ್ಗಳನ್ನ ನಾವೇನು ವಾತಾವರಣಕ್ಕೆ ಬಿಡುಗಡೆ ಆಗುವ ರೀತಿಯೊಳಗೆ ಕೆಲಸ ನಡೀತಾ ಇದೆಯೋ, ಇದರಿಂದಾಗಿ ವಾತಾವರಣ ಹೆಚ್ಚು ಕಾಯ್ತಾ ಇದೆ, ಒಂದು ಅನಿಯಮಿತವಾಗಿ ಕಾಯ್ತಾ ಇದೆ. ಒಂದು 100 ಅಂತ ತಗೊಂಡ್ರೆ ನಮ್ಮ ಸರಾಸರಿ ಪ್ರಪಂಚದ ಮೇಲೆ ಎಷ್ಟು ಸರಾಸರಿ ಉಷ್ಣಾಂಶ ಹೆಚ್ಚಾಗಿತ್ತು ಅಂದ್ರೆ, ಆಧಾರದ ಮೇಲೆ ಹೇಳಿದ್ರೆ 0.75 degrees centigrade, ಹೆಚ್ಚು ಕಡಿಮೆ 1 degree centigrade ನಷ್ಟು ಹೆಚ್ಚಾಗಿತ್ತು ಅಂತ ಹೇಳ್ತೀವಿ. ಇದು ನಮಗೆ ನಿಮಗೆ ಕೇಳಿದ್ರೆ ಬಹಳ ಅನಿಸ್ಲಿಕ್ಕಿಲ್ಲ. ಈಗ ಒಂದು 70-80 ಏಜ್ ಅಥವಾ 60 ಏಜ್ ಇದ್ದಂತವ್ರನ್ನ ಕೇಳ್ರಿ ನೀವು, ಅವರು ಈಗ ಒಂದು 25-30 ಅವ್ರ ಊರಾಗ ಬ್ಯಾಸಿಗೆಯೊಳಗ ಎಷ್ಟು ಟೆಂಪರೇಚರ್ ಇತ್ತು, ಎಷ್ಟು ಉಷ್ಣಾಂಶ ಇತ್ತು, ಮತ್ತೆ ಈಗ ಅವ್ರ ಊರುಗಳಲ್ಲಿ ಎಷ್ಟು ಉಷ್ಣಾಂಶ ಐತಿ, ಆ 2-3 ಬೇಸಿಗೆ ಹೇಳಿದ್ರೆ ಯಾರು ಬಹುತೇಕ 2-3 degrees ಅಂತರ ಆಗಿತ್ತಂತ ಆಗಿಲ್ಲ ಅಂತ ಹೇಳುದೇ ಇಲ್ಲ. ಎಲ್ಲರೂ ಹೇಳ್ರಿ ನಮ್ಮ ಊರಾಗ ಹೆಚ್ಚು ಕಡಿಮೆ 2-3 degrees ಹೆಚ್ಚಾಗಿತ್ತು ಬ್ಯಾಸಿಗ್ಯಾಗ, ಈಗ 25-30 ಏನಿತ್ತು ಆಗ ಈಗ ನೋಡಿದ್ರೆ 2-3 degrees ಹೆಚ್ಚಾಗಿತ್ತು ಅಂತ ಹೇಳ್ತಾರೆ. ಕೆಲವು ಮಂದಿ ಇನ್ನೂ 10 degrees ಹೇಳುವಂತ ಸಾಧ್ಯತೆಗಳಿದ್ವು. ಆದ್ರೆ ಸರಾಸರಿ ತಗೊಂಡಾಗ 0.75 ಅಂತ ಕಾಣಬಹುದು. ಅಂದ್ರೆ ನಾನು ಒಟ್ಟಾರೆ ಈ ಸಂದರ್ಭದಲ್ಲಿ ಏನ್ ಹೇಳಿಕೆ ಬಯಸಿದೆ ಅಂದ್ರೆ, ಹಿಂಗ ನಾವು ಏನಾರ ಇದೇ ರೀತಿ ನಮ್ಮ ಪೃಥ್ವಿಯೊಳಗ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಮಿಥೇನ್ ಗ್ಯಾಸ್ ಇರ್ಬೋದು, ಮತ್ತೊಂದಿರ್ಬೋದು, ಈ ರೀತಿ ಹೆಚ್ಚು ವಾತಾವರಣ ಕಾಯುವಂತ ಪರಿಸ್ಥಿತಿನ ನಾವು ನಿರ್ಮಾಣ ಮಾಡ್ಕೊಂತ ಹೋಗ್ಬಿಟ್ರೆ ಅತಿವೃಷ್ಟಿ ರೀತಿಯೊಳಗ ಮಳೆ ಹೆಚ್ಚಾಗ್ತತಿ, ಸಮುದ್ರದ ಮಟ್ಟ ಹೆಚ್ಚಾಗ್ತತಿ, ಭೂಮಿಯ ಭಾಗ ಮುಳುಗಡೆ ಆಗುವಂತಹ ಸಂದರ್ಭ ಬರ್ತದ. ಅದಕ್ಕೆ ನಾವೆಲ್ಲರೂ ಎಚ್ಚರಿಕೊಳ್ಳಬೇಕಾಗಿದೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ದೇಶಗಳ ನಡುವೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಗ್ರೀನ್ ಹೌಸ್ ಗ್ಯಾಸ್ ಅನ್ನು ಕಡಿಮೆ ಮಾಡಬೇಕಂತೇಳಿ ಎಲ್ಲರೂ ಪಣ ತೊಡ್ತಾ ಇದ್ದಾರೆ, ಪೃಥ್ವಿಯ ವಾತಾವರಣ ಕಡಿಮೆ ಮಾಡಬೇಕಂತೂ ತೊಡ್ತಾ ಇದ್ದಾರೆ. ಅವರು ಮಾಡುವಂತಹ ಮಾಡಲೇಬೇಕು, ಮಾಡೇ ಮಾಡ್ತಾರೆ ಅಂದ್ಕೊಳ್ಳೋಣ, ಅದಕ್ಕೊಂದು ಆಶಾಭಾವನೆ ಇರಲಿ. ಆದರೆ ರೈತರು ಅಥವಾ ನಾವು ಏನು ನಮ್ಮ ದೇಶದ ಒಂದು ಪ್ರಜೆ ಅಂತ ಏನಿದ್ದೀವಿ, ನಮ್ಮ ನಮ್ಮ ಊರುಗಳಲ್ಲಿ ನಾವು ಒಂದು ಪಣ ತೊಡಬೇಕಾಗಿದೆ. ಊರಿಗೊಂದು ಉತ್ತಮವಾದ ದೊಡ್ಡ ಕೆರೆ, ಊರಿಗೊಂದು ಉತ್ತಮವಾದ ಒಣ, ನಾವೇ ಯಾರ ಸಹಾಯವಿಲ್ಲದೆ ಮನಸ್ಸು ಮಾಡಿದ್ರೆ ತಯಾರು ಮಾಡಿಕೊಳ್ಳುವಂತಹ ಕೆಲಸ ನಾವು ಮಾಡಿದ್ವಿ ಅಂತಂತಂದ್ರೆ ಇದರ ಪ್ರಮಾಣ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಒಂದೇದ್ದು. ಎರಡನೇದ್ದು, ರೈತರು ಇರ್ಬೋದು, ಸಿಟಿಜನ್ ಇರ್ಬೋದು, ನಾವು ಏನ್ ಮಾಡ್ತೀವಿ ಅಂದ್ರೆ ಕಸ ಇದ್ದದ್ದನ್ನ ಈಗ ಸುಡ್ತಾರ, ಏನು ಶುಗರ್ ಕೇನ್ ಟ್ರ್ಯಾಶ್ ಸುಡ್ತಾರ, ಹಂಗೆ ಎಷ್ಟೋ ಅಥವಾ ಭೂಮಿ ಸುತ್ತ ಬದುವಿನ ಸುತ್ತ ಸಾಕಷ್ಟು ಉರಿ ಹಚ್ತಾರ ಸಮರದೊಳಗೆ. ಈ ಸುಡೋದ್ರಿಂದ ಸಹಿತ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಮೀಥೇನ್ ಹೋಗಿ ಇದು ಒಂದು ರೀತಿಯೊಳಗೆ ಆಗ್ತದೆ. ಅದಕ್ಕೆ ಏನೂ ಸುಡಬೇಡ್ರಿ, ಸುಡೋದ್ರಿಂದ ಏನೂ ಲಾಭ ಇಲ್ಲ. ಯಾಕಂದ್ರೆ